ಮೂಡಿ ಬರ್ತಾ ಇದೆ 102.2 ಮೆಗಾಹರ್ಟ್ಸ್ಗಳಲ್ಲಿ. ಇದು ನಿಮ್ಮ ನೆಚ್ಚಿನ ಹಾಸನ ಆಕಾಶವಾಣಿ ರಸಪ್ರಶ್ನೆ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಲಲಿತ ಕಲೆಯ ಪ್ರಕಾರಗಳಲ್ಲಿ ಒಂದಾದ ವಾಸ್ತುಶಿಲ್ಪದ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಪ್ರಶ್ನೆಗಳಿಗೆ ಉತ್ತರಿಸಲು ನೀವು ಕರೆ ಮಾಡಬಹುದಾದಂತಹ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2462829 ಮತ್ತೊಂದು 2452258. ಎಸ್ಟಿಡಿ ಕ್ರಮಾಂಕ 08172. ಮತ್ತೊಮ್ಮೆ ದೂರವಾಣಿ ಸಂಖ್ಯೆಗಳನ್ನು ಹೇಳ್ತೀನಿ, ನೋಟ್ ಮಾಡಿಕೊಳ್ಳಿ. 2462829 ಮತ್ತೊಂದು 2452258. ಎಸ್ಟಿಡಿ ಕ್ರಮಾಂಕ 08172. ಹೆಚ್ಚು ಹೆಚ್ಚು ಕೇಳುಗರು ಕಾರ್ಯಕ್ರಮಕ್ಕೆ ಕರೆ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಕೇಳ್ತಾ ಇಂದಿನ ಮೊದಲ ಕರೆ ಯಾರ್ದು ಅಂತ ನೋಡೋಣ. ನಮಸ್ತೆ. ಹಲೋ. ಹಲೋ. ಹಾ ಹೇಳಿ, ಯಾರು ಮಾತಾಡ್ತಿರೋದು? ಹಲೋ ಹಲೋ. ಹಾ ಮಾತಾಡಿ, ಕೇಳಿಸ್ತಿದ್ಯಾ? ನಾನು ಮಾತಾಡ್ತಿರೋದು ಕೇಳಿಸ್ತಾ ಇದೆ ಮೇಡಮ್. ಹಾ, ಯಾರು ಮಾತಾಡ್ತಾ ಇರೋರು? ನಾವು ಆಶಾ ಅಂತ. ಆಶಾ ಅವರು ಎಲ್ಲಿಂದ ಕರೆ ಮಾಡಿದಿರಾ? ನಾವು ಕುಶಾಲನಗರದಿಂದ. ಕುಶಾಲನಗರದಿಂದ ಆಶಾ ಅವರು. ಇವತ್ತು ಲಲಿತ ಕಲೆಯ ಬಗ್ಗೆ ಪ್ರಕಾರಗಳಲ್ಲಿ ಒಂದಾದಂತ ವಾಸ್ತುಶಿಲ್ಪದ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇದೀವಿ. ಕೇಳಿ ಮೇಡಮ್. ರೆಡಿ ಇದ್ದೀರಾ? ಹೊಯ್ಸಳರ ಶಿಲ್ಪಕಲೆಯ ದೇವಾಲಯಗಳು ಪ್ರಮುಖವಾಗಿ ಕಂಡು ಬರುವಂತಹ ಸ್ಥಳಗಳು ಯಾವ್ಯಾವ್ದು ಅಂತ? ಹಲೋ. ಹಾ ಹೌದು, ಹೇಳಿ. ಸರಿಯಾಗಿ ಹೇಳ್ತಾ ಇದ್ದೀರಾ, ಉತ್ತರ ಸರಿಯಾಗಿದೆ. ಬೇಲೂರು, ಹಳೇಬೀಡು, ಶ್ರಾವಣ ಬೆಳಗುಲ. ಶ್ರವಣ ಬೆಳಗುಲನ? ಸೋಮನಾಥಪುರ. ಬೇಲೂರು, ಹಳೇಬೀಡು ಮತ್ತೆ ಸೋಮನಾಥಪುರ ಪ್ರಮುಖವಾದಂತಹ ಸ್ಥಳಗಳು. ಇನ್ನೂ ಅನೇಕ ಕಡೆ ಹೊಯ್ಸಳರ ದೇವಾಲಯಗಳನ್ನ ನಾವು ಕಾಣ್ತೇವೆ. ಆದ್ರೆ ತುಂಬಾ ಮುಖ್ಯವಾಗಿ ಪ್ರಮುಖವಾಗಿ ಕಂಡುಬರುವಂತಹ ದೇವಾಲಯಗಳು ಅಂದ್ರೆ ಬೇಲೂರು, ಹಳೇಬೀಡು ಮತ್ತೆ ಸೋಮನಾಥಪುರ. ಬೇಲೂರು, ಹಳೇಬೀಡು. ಆಶಾ ಅವರಿಗೆ ಧನ್ಯವಾದಗಳು, ಕರೆ ಮಾಡಿ ಸರಿಯಾದಂತಹ ಉತ್ತರವನ್ನ ಹೇಳಿದಿರಾ. ಹೀಗೆ ಕರೆ ಮಾಡ್ತಾ ಇರಿ. ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ. ಕಡೂರ್ ತಾಲೂಕ್ ಉಳಿಗೆರೆಯಿಂದ ಮನ್ವಿತಾ, ಫೋರ್ತ್ ಸ್ಟ್ಯಾಂಡರ್ಡ್. ಮನ್ವಿತಾ ಕಡೂರ್ ತಾಲೂಕಿಂದನಾ? ಮನ್ವಿತಂಗೆ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳಕ್ ಬರುತ್ತಾ? ನೋಡೋಣ, ಪ್ರಯತ್ನ ಮಾಡ್ತೀನಿ. ಜೊತೆಲಿ ಯಾರಿದ್ದಾರೆ ಹೇಳಕ್ಕೆ? ಅಪ್ಪ. ಅಪ್ಪ ಇದ್ದಾರಾ? ಹಾಗಿದ್ರೆ ಗೊತ್ತಾಗುತ್ತೆ. ಕೇಳೋದ ಪ್ರಶ್ನೆನ? ಬೇಲೂರಿನ ಚನ್ನಕೇಶವ ದೇವಾಲಯವನ್ನ ನಿರ್ಮಿಸಿದಂತಹ ಹೊಯ್ಸಳ ದೊರೆ ಯಾರು ಅಂತ? ರೇಡಿಯೋ ಸೆಟ್ ಇಂದ ದೂರ ನಿಂತ್ಕೊಂಡು ಮಾತಾಡ್ಬೇಕು ಪುಟ್ಟ ಮನ್ವಿತಾ, ಇಲ್ಲಾಂದ್ರೆ ಎಕೋ ಬರುತ್ತೆ. ಗೊತ್ತಾಗುತ್ತೆ, ಯೋಚನೆ ಮಾಡು. ಕಡೂರ್ ತಾಲೂಕಿಂದ ಬೇಲೂರ್ ತಾಲೂಕ್ ತುಂಬಾ ಹತ್ರ ತಾನೆ. ಚನ್ನಕೇಶವ ದೇವಾಲಯ ನೋಡಿದ್ಯಾ ನೀನು? ಹೌದು ನೋಡಿದ್ಯಾ. ಮತ್ತೆ ಯಾರು ಕಟ್ಟಿರೋದು ಗೊತ್ತಿಲ್ವಾ? ಗೊತ್ತಿಲ್ಲ. ಮುಂದಿನ ಅವ್ರನ್ನ ಕೇಳೋಣ ಹಾಗಿದ್ರೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು ಮನ್ಮಿತಾ. ಹೀಗೆ ಕರೆ ಮಾಡ್ತಾ. ನನ್ನ ಹೆಸರು ಲೀಲಾವತಿ ಅಂತ. ಬೆಳಗ್ಗೆ ಯಶಸ್ವಿನಿ ಅಂತ ಹೇಳಿದ್ರು. ಏನ್ ಹೇಳಿದ್ರು? ಸಂಜೆ ನಾನು ಕಾರ್ಯಕ್ರಮ ರಸಪ್ರಶ್ನೆ ಕಾರ್ಯಕ್ರಮ ಇದಕ್ಕೆ ಇದೆ ಅಂತ ಕೇಳಿದಕ್ಕೆ ಅವರು ಇವ್ರು ಬರ್ತಾರೆ ರಸಪ್ರಶ್ನೆ ಕೇಳಕ್ಕೆ ಅಂತ. ಕೇಳಕ್ ಬರ್ತಾರೆ, ಫೋನ್ ಮಾಡು ಅಂತ ಹೇಳಿದ್ರ? ತುಂಬಾ ಮುದ್ದಾಗಿ ಮಾತಾಡ್ತೀಯ ಮನ್ವಿತಾ ನೀನು. ಹೇಗೆ ಕರೆ ಮಾಡ್ತಿರೋ? ಆಯ್ತಾ, ಮುಂದಿನ ಕೇಳುಗರಿಗೆ ಪ್ರಶ್ನೆನ ಕೇಳೋಣ. ಹಲೋ, ನಮಸ್ತೆ. ಹಲೋ. ಹಾ ಹೇಳಿ, ರಸಪ್ರಶ್ನೆ ಕಾರ್ಯಕ್ರಮ ಯಾರು? ಮೇಡಮ್, ನನ್ನ ಹೆಸರು ಬಿಎಸ್ ಮೋಹನ್ ಅಂತ. ಮೋಹನ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಪ್ರಶ್ನೆ ಕೇಳಿಸ್ಕೊಂಡ್ರ? ಇಲ್ಲ ಮೇಡಮ್, ನಾನು ಕಾಲಲ್ಲಿ ಟ್ರೈ ಮಾಡ್ತಿದ್ದೆ, ಹಾಗಾಗಿ ಗೊತ್ತಾಗ್ಲಿಲ್ಲ. ಬೇಲೂರಿನ ಚನ್ನಕೇಶವ ದೇವಾಲಯವನ್ನ ನಿರ್ಮಿಸಿದಂತಹ ಹೊಯ್ಸಳರ ದೊರೆ ಯಾರು ಅಂತ? ಬಿಟ್ಟಿದೇವ ವಿಷ್ಣುವರ್ಧನ. ವಿಷ್ಣುವರ್ಧನನ್ಗೆ ಇರುವಂತ ಇನ್ನೊಂದು ಹೆಸರು ಬಿಟ್ಟಿದೇವ ಅಂತ. ಸರಿಯಾದ ಉತ್ತರವನ್ನ ಹೇಳಿದಿರಾ, ಅಭಿನಂದನೆಗಳು ನಿಮ್ಗೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಹಾ ಹೇಳಿ, ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ, ಯಾರು ಮಾತಾಡ್ತಾ ಇರೋದು? ಗುರುಸ್ವಾಮಿ ಅಂತ ಮೇಡಮ್. ಗುರುಸ್ವಾಮಿ ಅವರು ಎಲ್ಲಿಂದ ಕರೆ ಮಾಡಿದಿರಾ? ವಿದ್ಯುತ್ ನಗರದಿಂದ ಮೇಡಮ್. ವಿದ್ಯುತ್ ನಗರ ಹಾಸನದಿಂದ. ಬೇಲೂರಿನ ಚನ್ನಕೇಶವ ದೇವಾಲಯ ನೋಡಿದಿರಾ? ಇದನ್ನ ಹೊಯ್ಸಳರ ದೊರೆಯಾದಂತಹ ವಿಷ್ಣುವರ್ಧನ ಕಟ್ಟಿದ್ದು ನಿರ್ಮಿಸಿದ್ದು. ಇದನ್ನ ಯಾವುದಕ್ಕಾಗಿ ನಿರ್ಮಿಸಿದ ಅಂತ ನೆನಪಿ ಗೊತ್ತಿದ್ಯಾ ಏನಾದ್ರು ನಿಮ್ಗೆ? ಯಾವುದೋ ಒಂದು ಕಾರಣಕ್ಕೋಸ್ಕರ ಬೇಲೂರಿನ ಚೆನ್ನಕೇಶವ ದೇವಾಲಯವನ್ನ ಬಿಟ್ಟದೇವ ಕಟ್ತಾರೆ, ಏನು ಅದ್ರ ಕಾರಣ ಏನು ಅಂತ? ಅವನ ಮನೆ ದೇವರಾಗಿದ್ದರಿಂದ ದೇವಾಲಯ ಮನೆ ದೇವರಾಗಿರ್ಬೋದು, ಬಟ್ ಆ ದೇವಾಲಯವನ್ನ ಕಟ್ಟಬೇಕು ಅಂತ ಮನಸ್ಸು ಬರೋದಕ್ಕೆ ಒಂದು ಕಾರಣ ಇದೆ. ಗೊತ್ತಿಲ್ವಾ? ಕರೆ ಮಾಡೋದಕ್ಕೆ ಧನ್ಯವಾದಗಳು ಗುರುಸ್ವಾಮಿ ಅವರೇ. ಮುಂದಿನವರೆಗೆ ವರ್ಗಾಯಿಸೋಣ ಪ್ರಶ್ನೆನ. ನಮಸ್ತೆ. ಹಲೋ, ಕರೆ ಕಡಿತ ಆಗಿದೆ. ಒಂದು ಹಾಡನ್ನ ಕೇಳ್ಕೊಂಡು ಬರೋಣ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ. ಕೇಳು ನೀನು, ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ. ಕೇಳು ನೀನು, ಭೂರಮೆಯ ಆಧಾರ ಈ ಕಲೆಯ ಸಿಂಗಾರ. ಬಂಗಾರ ತೇರೇರಿ ಮೂಡಣವೆ ಸಿಂಧೂರ, ದಿನ ದಿನ ದಿನ ಹೊಸದಾಗಿ ಇಂದಿಗೂ ಜೀವಂತ. ಶಿಲೆಯೊಳಗೆ ಸಂಗೀತ ಸ್ವರ ಸ್ವರದ ಏರಿಳಿದ ತುಂಗೆಯಲ್ಲಿ ಶ್ರೀಮಂತ ಕಣ ಕಣ ಕಣ ಕರೆ ನೀಡಿರೆ. ನೀನೊಮ್ಮೆ ಬಂದಿಲ್ಲಿ ಹಿತವಾಗಿ ಹಾಡು, ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ವೈಭವದ ತವರು ತೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ. ಕೇಳು ನೀನು, ಗಾಳಿಯೇ ಆದೇಶ ಮೇಘವೇ ಸಂದೇಶ. ಪ್ರೇಮಕ್ಕೆ ಸಂಕೇತ ಹೊಂಬಣ್ಣದ ಆಕಾಶ. ಋತು ಋತುಗಳು ನಿನ್ನ ಕಾದಿವೆ, ನೀನಿರೇ ರಂಗೋಲಿ ಸಂಗಾತಿ ಸುವಾಲಿ. ನವರಸವು ಮೈದಾಳಿ ಜೀವನದ ಜೋಗಾಲಿ. ಯುಗ ಯುಗದಲ್ಲೂ ನಿನ್ನ ಕಾಯುವೆ. ನೀನೊಮ್ಮೆ ಬಂದಿಲ್ಲಿ ಬೆಳಕನ್ನು ನೀಡು, ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ. ಕೇಳು ನೀನು, ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರು ಮಾತಾಡ್ತಿರೋದು? ಹಲೋ. ಹಾ ಹೇಳಿ, ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್, ನಾನು ಹಾಸನದಿಂದ ಪ್ರಕಾಶ್ ಮೇಡಮ್. ಪ್ರಕಾಶ್ ಅವರಿಗೆ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಮೇಡಮ್. ಪ್ರಶ್ನೆ ಕೇಳಿಸ್ಕೊಂಡ್ರ? ಲಾಸ್ಟ್ ಹೇಳ. ಹೊಯ್ಸಳರ ವಿಷ್ಣುವರ್ಧನ ಬೇಲೂರಲ್ಲಿ ಚೆನ್ನಕೇಶವ ದೇವಾಲಯವನ್ನ ಸ್ಥಾಪಿಸ್ತಾನೆ, ನಿರ್ಮಿಸ್ತಾನೆ. ಅದನ್ನ ಯಾವ್ದರ ನೆನಪಿಗಾಗಿ ಅದನ್ನ ಕಟ್ಸಿದ್ದು ಅಂತ? ಮೇಡಮ್, ಶಾಂತಲೇ ನೆನಪಿಗೋಸ್ಕರ ಅನ್ಸುತ್ತೆ. ಅಲ್ಲ, ಶಾಂತಲೇ ಯಾರೋ ವಿರದ್ದನ ಅವರು ವಿಜಯವನ್ನ ಸಾಧಿಸ್ತಾರೆ ಅದರ ನೆನಪಿಗಾಗಿ. ಕ್ಲೀವ್ ಕೊಡ್ತಾ ಇದ್ದೀನಿ ನಿಮ್ಗೆ. ಯಾರ ವಿರೋಧನ ಅವರು ಜಯವನ್ನ ಸಾಧಿಸ್ತಾರೆ, ಅವ್ರು ಯಾರು ಅಂತ ಹೇಳಕ್ ಆಗತ್ತಾ? ತಲಕಾಡು ಯುದ್ಧದಲ್ಲಿ. ಅಲ್ಲ ಅದಲ್ಲ ಮೇಡಮ್. ಅಲ್ಲ ಅಲ್ಲ, ಯಾವ್ದೋ ಒಂದು ರಾಜವಂಶದ ವಿರುದ್ಧ ಹೋರಾಟ ಮಾಡಿ ವಿಜಯವನ್ನ ಸಾಧಿಸಿದ, ವಿಜಯವನ್ನ ಸಾಧಿಸಿದಂತಹ ನೆನಪಿಗೋಸ್ಕರ ಆ ವಿಜಯದ. ಗಂಗರ್. ಅಲ್ಲ, ಉತ್ತರ ತಪ್ಪಾಗಿದೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ತೆ. ನಮಸ್ತೆ, ಹೇಳಿ, ಯಾರು ಮಾತಾಡ್ತಿರೋದು? ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡುದು. ಹಾ, ತಿಮ್ಮಪ್ಪ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರಸ್ವತಿ ಅವರು ಇದಾರ ಜೊತೆಲಿ? ಆಚೆ ಇದ್ದಾಳೆ ಮೇಡಮ್. ಪ್ರಶ್ನೆ ಕೇಳಿಸ್ಕೊಂಡ್ರಾ? ಇದು ಹೊಯ್ಸಳರ ಬೇಲೂರಿನ ಚೆನ್ನಕೇಶವ ದೇವಾಲಯವನ್ನ ಕಟ್ಟಿದ್ದಕ್ಕೆ ಕಾರಣ ಏನು ಅಂತ? ವಿಷ್ಣುವಿನ ಪರಮ ಭಕ್ತರಾಗಿದ್ರು, ಹಾಗಾಗಿ ವಿಷ್ಣುವಿನ ಇದರಲ್ಲಿ ಚೆನ್ನಕೇಶವ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಅವರ ನೆನಪಿಗಾಗಿ ದೇವಾಲಯ ಕಟ್ಟಿಸಿದ್ರು. ವಿಷ್ಣುವರ್ಧನ ಮನೆ ದೇವರಾಗಿತ್ತು, ಓಕೆ. ಆದ್ರೆ ಅದನ್ನ ಕಟ್ಟಿಸೋದಕ್ಕೆ, ಅವರಿಗೆ ಕಟ್ಟಿಸ್ಬೇಕು ಅಂತ ಅನ್ಸೋದಕ್ಕೆ ಒಂದು ಕಾರಣ ಇದೆ. ಆ ಕಾರಣ ಏನು ಅಂತ ನನ್ ಕ್ಲೂನು ಕೂಡ ಕೊಟ್ಟೆ. ಯಾವ್ದೋ ಒಂದು ರಾಜವಂಶದ ವಿರುದ್ಧ ಅವರು ವಿಜಯವನ್ನ ಸಾಧಿಸ್ತಾರೆ, ಆ ವಿಜಯದ ದ್ಯೋತಕವಾಗಿ ಅವರು ಕಟ್ತಾರೆ ಅಂತ. ಯಾವ ರಾಜರ ಜೊತೆ ಅವರು ಹೋರಾಟ ಮಾಡಿದ್ರು ಅಂತ ಹೇಳ್ಬೋದಾ? ಅದು ಗಂಗಾರಾಜರ ಜೊತೆಯಲ್ಲಿ. ಗಂಗರಾಜರಲ್ಲ. ಪಲ್ಲವರ. ಪ್ರಶ್ನೆ ತುಂಬಾ ಕಷ್ಟ ಅನಿಸ್ತಿದೆ ಅನ್ಸುತ್ತೆ ನಮ್ ಕೇಳುಗರಿಗೆ. ನಾನೇ ಉತ್ತರವನ್ನ ಹೇಳ್ತೀನಿ. ಕ್ರಿಸ್ತಶಕ 1116 ಚೋಳರ ವಿರುದ್ಧ ವಿಜಯವನ್ನ ಸಾಧಿಸಿದಂತಹ, ಚೋಳರ ವಿರುದ್ಧ ವಿಜಯವನ್ನ ಸಾಧಿಸಿದಂತಹ ವಿಜಯದ ಸಂಕೇತವಾಗಿ ಈ ದೇವಾಲಯವನ್ನ ವಿಷ್ಣುವರ್ಧನ ಕಟ್ಟಿಸ್ತಾನೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು ತಿಮ್ಮಪ್ಪ ಅವ್ರಿಗೆ. ಹೇಗೆ ಕರೆ ಮಾಡ್ತಾ ಇರಿ, ಮುಂದಿನ ಕರೆಯನ್ನ ನೋಡೋಣ. ನಮಸ್ತೆ. ಹಲೋ. ಹಲೋ, ಯಾರಿದು? ಕೊಚ್ಚಿಯಿಂದ ವೈರವಿ ಅಂತ. ಎಲ್ಲಿಂದ? ಬೋಚಿಹಳ್ಳಿಯಿಂದ. ಬೋಚಿಹಳ್ಳಿ ಎಲ್ಲಿದೆ ಅದು? ತಿಪ್ಟೂರ್ ತಾಲೂಕ್, ತುಮಕೂರು ಜಿಲ್ಲೆ. ತಿಪ್ಟೂರಿಂದ ಕರೆ ಮಾಡಿದ್ಯಾ, ಏನ್ ಹೆಸರು? ಭೈರವಿ ಅಂತ. ಭೈರವಿ. ಭೈರವಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಷ್ಟನೇ ಕ್ಲಾಸ್ ಓದ್ತಿರೋದು ಭೈರವಿ? 7th standard. ಚಿಕ್ಕ ಮಗು ತರ ಕೇಳಿಸ್ತಾ ಇದೆ ಅಲ್ಲ ನಂಗೆ ಧ್ವನಿ. ಕೇಳ ಪ್ರಶ್ನೆನ. ಹಳೇಬೀಡ್, ಬೇಲೂರು ಹಳೇಬೀಡ್ ನೋಡಿದ್ಯಾ ನೀನು? ಇಲ್ಲ. ಇಲ್ವಾ? ಹಳೆ ನೋಡು, ಆದಷ್ಟು ಬೇಗ ಬೇಲೂರು ಹಳೇಬೀಡನ್ನ ನೋಡು, ಆಯ್ತಾ? ಹತ್ತಿರದಲ್ಲಿದ್ಯಾ ತಿಪ್ಟೂರ್? ಏನ್ ಹಳೇಬೀಡ್ ತುಂಬಾ ಹತ್ರ ಅಲ್ವಾ? ಹಳೇಬೀಡಿನ ದೇವಾಲಯದ ಬಗ್ಗೆ ಪ್ರಶ್ನೆ. ಹಳೇಬೀಡಿನ ಕೇದಾರೇಶ್ವರ ದೇವಾಲಯವನ್ನ ನಿರ್ಮಾಣ ಮಾಡಿದಂತಹ ಶಿಲ್ಪಿ ಯಾರು? ಗೊತ್ತಾಗ್ತಿಲ್ವಾ? 7th standard ಅಲ್ಲಿ ಬಂದಿರಲ್ಲ ಇದು. ಹೌದಾ? ನಿಂಗೆ ಒಂದು ಈಸಿ ಪ್ರಶ್ನೆ ಕೇಳ. ಹಂಪೆ ಗೊತ್ತಾ? ಹಂಪೆಲಿ 2 ಗಣೇಶ ಮೂರ್ತಿಗಳಿದೆ, ಗಣೇಶ ವಿಗ್ರಹಗಳು. ಆದ್ರೆ ಹೆಸರುಗಳು ಗೊತ್ತಾ? ಅದು ಗೊತ್ತಿಲ್ವಾ? ಇದು ಈಸಿ ಪ್ರಶ್ನೆ ಅಂತ ಅನ್ಕೊಂಡಪ್ಪ ನಾನು. ಕ್ಲೂ ಬೇಕಾ? ಅದನ್ನ ಅಡಿಗೆ ಬಳಸ್ತಾರೆ. ಆ ಗಣಪತಿಗಿರೋ ಹೆಸರುಗಳನ್ನ ಅಡಿಗೆಗೆ ಬಳಸೋ ಸಾಮಗ್ರಿಗಳದು. ಒಂದು ಒಗ್ಗರಣೆಗೆ, ಒಂದು ಚಿತ್ರಾನ್ನಕ್ಕೆ. ಅರಿಶಿನ? ಅಲ್ಲ. ಭೈರವಿ ಕರೆ ಮಾಡಿದಕ್ಕೆ ಧನ್ಯವಾದಗಳು. ಪ್ರಶ್ನೆಯನ್ನ ಮುಂದಿನವರಿಗೆ ವರ್ಗಾಯಿಸೋಣ. ಹಲೋ, ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಸರಸ್ವತಿ ಅವ್ರಿಗೂ ಕಾಲ್ ಸಿಕ್ತು. ಥ್ಯಾಂಕ್ ಯು ಮೇಡಮ್. ಪ್ರಶ್ನೆ ಗೊತ್ತಾಯ್ತಾ? ಹಳೇಬೀಡಿನ ಕೇದಾರೇಶ್ವರ ದೇವಾಲಯದ ನಿರ್ಮಾಣ ಮಾಡಿದಂತಹ ಶಿಲ್ಪಿ ಯಾರು? ಒಂದು ಚಾಮುಂಡರಾಜ ಅಲ್ಲ, ಚಾಮುಂಡರಾಯ ಅಲ್ಲ, ಚಾಮುಂಡರಾಯ ಅಲ್ಲ, ಗೊಮ್ಮಟೇಶ್ವರ, ಗೊಮ್ಮಟೇಶ್ವರ ಅದು ಕಟ್ಟಿಸಿದ್ದು ಚಾಮುಂಡರಾಯ. ಜಕಣಾಚಾರ್ಯ? ಜಕಣಾಚಾರ್ಯ ಬೇಲೂರು. ಸಾಕಾ ಅವಕಾಶಗಳು? ಪ್ರಯತ್ನ ಪಡ್ತೀರಾ? ಪ್ರಯತ್ನ ಮತ್ತೆ ವೀರಕಲ್ ಕೂಡ ವೀರಕಲ್ ಕೂಡ ಅಂತ ಕಟ್ಟಿಸಿದ್ದಾರೆ ಒಬ್ರು. ಇಲ್ಲ, ಅದು ಕೇದಾರೇಶ್ವರ ಅನ್ನೋ ಹೆಸರು ಏನಿದೆ ಅದರಿಂದನೇ ಶುರು ಆಗತ್ತೆ ಆ ಶಿಲ್ಪಿ ಹೆಸರು ಕೂಡ. ಕೇದಾರನಾಥ ಅಲ್ಲ, ಕೇದಾರ್ ಓಜಾ ಅಂತ ಅವ್ರ ಹೆಸರು. ಕೇದಾರ್ ಓಜಾ ಅನ್ನೋರು ನಿರ್ಮಾಣ ಮಾಡಿದಂತಹ ಶಿಲ್ಪಿ, ಹಳೇಬೀಡಿನ ಕೇದಾರೇಶ್ವರ ದೇವಾಲಯವನ್ನ ನಿರ್ಮಾಣ ಮಾಡಿದಂತಹ ಶಿಲ್ಪಿ ಹೆಸರು ಕೇದಾರ್ ಓಜಾ ಅಂತ. ಹೆಸರನ್ನ ನನ್ನ ಕೈಲಿ ಹೇಳಿಸ್ಬಿಡ್ರಿ ಸರಸ್ವತಿ ಅವರು. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡೋಣ. ನಮಸ್ತೆ, ಹೇಳಿ, ಯಾರು ಮಾತಾಡ್ತಿರೋದು? ಶರತ್ ಅಂತ ಮೇಡಮ್, ಹಾಸನದಿಂದ. ಶರತ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶ್ನೆ ಕೇಳೋದಾ? ಕೇಳಿ ಮೇಡಮ್. ಹಂಪೆಯ ವಿರೂಪಾಕ್ಷ ದೇವಾಲಯವನ್ನ ಯಾವ ಅರಸರ ಕಾಲದಲ್ಲಿ ಕಟ್ಟಿದ್ರು ಅಂತ? ತುಂಬಾ ಈಸಿಯೆಸ್ಟ್ ಕ್ವಶನ್ ನಿಮ್ಗೆ. ವಿಜಯನಗರ. ಹೌದು, ವಿಜಯನಗರದ ಅರಸರು ಕಟ್ಟಿದಂತದ್ದು. ಏನ್ ಹೆಸರು ಅಂದ್ರೆ ನಿಮ್ದು? ಶರತ್ ಅಂತ. ಶರತ್ ಅವರಿಗೆ ಅಭಿನಂದನೆಗಳು, ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಹೇಳಿದ್ರ ಹೀಗೆ ಕರೆ ಮಾಡ್ತಾರೆ. ಓಕೆ ಮೇಡಮ್, ಥ್ಯಾಂಕ್ ಯು. ನಮಸ್ತೆ. ಹಲೋ. ಹಾ ಹೇಳಿ, ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್. ನಮಸ್ತೆ, ಹೆಸರು ಹೇಳಿ, ಯಾರು ಮಾತಾಡ್ತಿರೋದು? ವಿಜಯಲಕ್ಷ್ಮಿ ಧನರಾಜ ಅರಸ್. ವಿಜಯಲಕ್ಷ್ಮಿ? ವಿಜಯಲಕ್ಷ್ಮಿ ಧನರಾಜ ಅರಸ್ ಮೇಡಮ್. ಹಾ, ತುಂಬಾ ಉದ್ದ ಇದೆ ನಿಮ್ದು ಹೆಸರು. ಲಕ್ಷ್ಮಿ ಇದೆ, ವಿಜಯ ಇದೆ, ಧನ ಇದೆ, ಎಲ್ಲ ಇದೆ. ಹೌದು ಮೇಡಮ್. ಈಗ ವಿಜಯ ಬರಬೇಕು. ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳಿದ್ರೆ ವಿಜಯ ಬರುತ್ತೆ. ಎಲ್ಲಿಂದ ಕರೆ ಮಾಡಿರೋದು? ಬೇಲೂರು ತಾಲೂಕು ಗುಜ್ಜನಹಳ್ಳಿಯಿಂದ ಮೇಡಮ್. ಗುಜ್ಜನಹಳ್ಳಿಯಿಂದ ಏನ್ ಮಾಡ್ತಿದ್ದೀವಿ ಮೇಡಮ್? ನಮಸ್ಕಾರ. ನಿಮ್ಗೂ ಕೂಡ ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಅಂದೆ. ಶುಭ ಸಂಜೆ. ಪ್ರಶ್ನೆ ಕೇಳದಾ? ಕೇಳಿ ಮೇಡಮ್. ಹೊಯ್ಸಳರ ಇಲ್ಲ, ಇನ್ನೂ ಈಸಿ ಆದ ಪ್ರಶ್ನೆ ಕೇಳಿಡ. ಹಂಪೆಯಲ್ಲಿ ಎರಡು ಪ್ರಸಿದ್ಧ ಗಣೇಶ ಮೂರ್ತಿಗಳಿದೆ. ಈಗಾಗ್ಲೇ ಭೈರವಿಗೆ ಕೇಳಿದೆ ನಾನು ಈ ಪ್ರಶ್ನೆನ, ಕೇಳಿಸ್ಕೊಂಡಿದ್ದೀರಾ ಅನ್ಸುತ್ತೆ. ಗಣಪತಿ ವಿಗ್ರಹಗಳ ಹೆಸರೇನು ಅಂತ? ಸಾಸಿವೆ ಗಣಪತಿ, ಕಡಲೆಕಾಳು ಗಣಪತಿ. ಸರಿಯಾದ ಉತ್ತರವನ್ನ ನೀಡಿದೀರ. ವಿಜಯ ಬಂದೇ ಬಿಡ್ತ ನೋಡಿ ನಿಮ್ಗೆ. ವಿಜಯ ಇದೆ, ಅಭಿನಂದನೆಗಳು. ವಿಜಯ ಲಕ್ಷ್ಮಿ ಧನರಾಜ ಅರಸ್, ಸರಿನಾ ಹೆಸರು? ಅಭಿನಂದನೆಗಳು ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ನಮಸ್ತೆ. ಹಲೋ, ನಮಸ್ಕಾರ ಮೇಡಮ್. ಹೇಳಿ, ಯಾರು ಮಾತಾಡ್ತಿರೋದು? ಮೇಡಮ್, ನಾನು ಎಂ ಪಿ ರೇಣುಕಾ ಅಂತ ಹೇಳ್ಬಿಟ್ಟು ಅರಸೀಕೆರೆ ತಾಲೂಕು ಮಲೆನಾಡಿಂದ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ರೇಣುಕಾ ಅವರಿಗೆ. ಥ್ಯಾಂಕ್ ಯು ಮೇಡಮ್. ಆಕಾಶವಾಣಿ ಪಕ್ಕದಲ್ಲೇ ಇದೆ ರೇಡಿಯೋ, ರೇಡಿಯೋ ಸೆಟ್ ಅನ್ನ ಪಕ್ಕದಲ್ಲೇ ಇಟ್ಕೊಂಡಿದ್ದೀರಾ, ನನ್ಗೆ ಕೇಳಿಸ್ತಾ ಇದೆ, ನಾನು ಮಾತಾಡ್ತಾ ಇರೋದು. ದೂರ ಬಂದಿ ಮೇಡಮ್, ಅಂದ್ರೆ ಪ್ರಶ್ನೆಗಳು ಕೇಳ್ತಾ ಇದ್ದೆ. ಯಾವ್ಯಾವ ಪ್ರಶ್ನೆಗಳು ಹೇಳ್ತೀರಿ? ಈಗ ನೀವ್ ಮಾತಾಡುವಾಗ ಅದನ್ನ ಆಫ್ ಮಾಡ್ಲೇಬೇಕು, ಬೇರೆಯವರೆಲ್ಲ ಕೇಳಿಸ್ಕೋಬೇಕಲ್ಲ. ಕೇಳ ಪ್ರಶ್ನೆ ಕೇಳ. ಕೇಳಿ ಮೇಡಮ್. ಹೊಯ್ಸಳರ ದೇವಾಲಯದ ಗರ್ಭಗುಡಿಯು ಯಾವ ಆಕಾರದ ಚಾವಡಿ ಮೇಲೆ ನಿರ್ಮಿಸಲ್ಪಟ್ಟಿದೆ ಅಂತ? ಗರ್ಭಗುಡಿ ನಕ್ಷತ್ರಗಳ ಆಕಾರದ ಚಾವಡಿ ಮೇಲೆ ಅದು ನಿರ್ಮಾಣ ಆಗುತ್ತೆ. ಇದು ಹೊಯ್ಸಳ ಶೈಲಿಯ ಒಂದು, ಇದು ಅವರ ಒಂದು ಶೈಲಿ. ಅದು ನಕ್ಷತ್ರಾಕಾರದಲ್ಲಿ ಬೇಸ್ಮೆಂಟ್ ಅನ್ನು ಮಾಡಿ ಅದ್ರ ಮೇಲೆ ಶಿಲ್ಪ, ವಾಸ್ತುಶಿಲ್ಪವನ್ನ ರಚನೆ ಮಾಡ್ತಾರೆ. ಗರ್ಭಗುಡಿನ ಅದ್ರ ಮೇಲೆ ನಿಲ್ಸಿದ್ದಾರೆ ಅಂದ್ರೆ ಅದ್ರ ಮೇಲೆ ಇಟ್ಟಿದ್ದಾರೆ ನಕ್ಷತ್ರಾಕಾರದ ಚಾವಡಿ ಮೇಲೆ. ವಾಸ್ತುಶಿಲ್ಪದ ಕೆಳಗಡೆ ನಕ್ಷತ್ರಾಕಾರದ ಇದು ಬೇಸ್ಮೆಂಟ್ ಇರುತ್ತೆ, ಅದ್ರ ಮೇಲೆ ವಾಸ್ತುಶಿಲ್ಪನ ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಖಂಡಿತ, ಸರಿಯಾದ ಉತ್ತರವನ್ನ ಹೇಳಿದಿರಾ ರೇಣುಕಾ ಅವರಿಗೆ, ಅಭಿನಂದನೆಗಳು. ಹಾಗೆ ಕರೆ ಮಾಡಿದಕ್ಕೆ ಧನ್ಯವಾದಗಳು. ಒಂದಷ್ಟು ಪ್ರಕಟಣೆಗಳ, ವಾಣಿಜ್ಯ ಪ್ರಕಟಣೆಗಳನ್ನ ನೋಡಿ ಮುಂದಿನ ಕರೆಯನ್ನ ತಗೊಳ್ಳೋಣ. ಪ್ರಿಯ ಗ್ರಾಹಕರೇ, ದಸರಾ, ದೀಪಾವಳಿ ಹಾಗೂ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಿಮ್ಮ ಕುಟುಂಬದ ಎಲ್ಲರ ಬಟ್ಟೆಗಳು ಈಗ ಹಾಸನದ ಹೆಸರಾಂತ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಲಭ್ಯ. ಮಹಿಳೆಯರಿಗಾಗಿ ಕಾಂಚೀಪುರಂ ರೇಷ್ಮೆ ಸೀರೆಗಳು, ಮೈಸೂರು ಸಿಲ್ಕ್ಸ್, ಸಾಫ್ಟ್ ಸಿಲ್ಕ್ಸ್, ಡಿಸೈನರ್ ಸಾರೀಸ್, ರೆಡಿಮೇಡ್ ಟಾಪ್ಸ್, ಲೆಹೆಂಗಾ ಹಾಗೂ ಪುರುಷರಿಗಾಗಿ ಸೂಟಿಂಗ್ಸ್ ಮತ್ತು ಶರ್ಟಿಂಗ್ಸ್, ಮದುವೆ ಮುಂತಾದ ಶುಭ ಸಮಾರಂಭಕ್ಕೆ ಬೇಕಾದ ಎಲ್ಲ ಬಗೆಯ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಭೇಟಿ ಕೊಡಿ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ಆಪೋಸಿಟ್ ಸುವರ್ಣ ಹೋಟೆಲ್, ಬಿಎಂ ರಸ್ತೆ, ಹಾಸನ. ಫೋನ್ 0817-296-775. धूम्रपान की लत लिया हुआ वो हर एक कश जानलेवा है. धूम्रपान करने से आपको दिल का दौरा और कई खतरनाक बीमारियां हो सकती हैं और इससे कोविड-19 होने का खतरा भी कई गुना बढ़ जाता है. तंबाकू से मिलने वाला कुछ पलों का मजा आपके और आपके परिवार के लिए बन सकती है सजा. तंबाकू आज ही छोड़ें. अधिक जानकारी और मदद के लिए टोल फ्री नंबर 1800-11-2356 पर कॉल करें. वर्ल्ड हेल्थ ऑर्गेनाइजेशन द्वारा जनहित में जारी. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಆಯುಷ್ಮಾನ್ ಕಾರ್ಡ್ ಅನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಲ್ಲಿ ಸೂಕ್ತ ದಾಖಲೆ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ನೆರವಿನಿಂದ ದೇಶದಲ್ಲಿ ಎಲ್ಲೇ ಇದ್ದರೂ ಉಚಿತ ಚಿಕಿತ್ಸೆ ಪಡೆಯಲು ಪೋರ್ಟಬಿಲಿಟಿ ಸೌಲಭ್ಯವಿದೆ. ಆಯುಷ್ಮಾನ್ ಕಾರ್ಡ್ ಅನ್ನು 14 ಸಂಖ್ಯೆಯ ABHA ಹೆಲ್ತ್ ಐಡಿಯೊಂದಿಗೆ ಸಂಯೋಜಿಸಲಾಗಿದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಮೂಡಿ ಬರ್ತಾ ಇದೆ 102.2 ಮೆಗಾಹರ್ಟ್ಸ್ಗಳಲ್ಲಿ. ಇದು ನಿಮ್ಮ ನೆಚ್ಚಿನ ಹಾಸನ ಆಕಾಶವಾಣಿ. ಮೂಡಿ ಬರ್ತಾ ಇದೆ ರಸಪ್ರಶ್ನೆ ಕಾರ್ಯಕ್ರಮ. ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಿರೋದು? ಶ್ರವಣಬೆಳಗೊಳದಿಂದ ವಸಂತಪ್ಪ ಮೇಡಮ್. ವಸಂತಪ್ಪ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರವಣಬೆಳಗೊಳದ ವಸಂತಪ್ಪ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಮೇಡಮ್. ಪ್ರಶ್ನೆ ಕೇಳದಾ? ಆಯ್ತು, ಕೇಳಿ ಮೇಡಮ್. ಬಾದಾಮಿಯಲ್ಲಿರುವಂತಹ ಗುಹಾಂತರ ದೇವಾಲಯಗಳು ಕೇಳಿದಿರಾ? ಕೇಳಿದೆ ಮೇಡಮ್. ಇದು ಯಾವ ರಾಜವಂಶದವರದ್ದು ಕೊಡುಗೆ ಅಂತ ನಮ್ಮ ಕರ್ನಾಟಕಕ್ಕೆ? ಬಾದಾಮಿ ಚಾಲುಕ್ಯರು ಮೇಡಮ್. ಬಾದಾಮಿಯ ಚಾಲುಕ್ಯರು, ಸರಿಯಾದಂತ ಉತ್ತರವನ್ನ ಹೇಳಿದಿರಾ ವಸಂತಪ್ಪ ಅವರಿಗೆ. ಶ್ರವಣ ಬೆಳಗುಳದ ವಸಂತಪ್ಪ ಅವರಿಗೆ ಧನ್ಯವಾದಗಳು. ಹೇಗೆ ಕರೆ ಮಾಡ್ತಾರೆ? ಶಾಸನ ಇದೆ ಮೇಡಮ್, ಬಾದಾಮಿನಲ್ಲಿ. ಹೌದು, ಬಾದಾಮಿ ಶಾಸನ. ಹೌದು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಕಾಲ್ ಅವ್ರು ಯಾರು ಅಂತ ನೋಡೋಣ. ನಮಸ್ತೆ. ನಮಸ್ತೆ, ಹೇಳಿ, ಯಾರು ಮಾತಾಡ್ತಿರೋದು? ಮೇಡಮ್ ನಮಸ್ತೆ, ತಿಪ್ಟೂರಿಂದ ಮೋಹನ್ ಅಂತ ಮಾತಾಡೋದು ಮೇಡಮ್. ಮೋಹನ್ ಅವರು ತಿಪ್ಟೂರಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಮೋಹನ್ ಅವ್ರಿಗೆ. ಧನ್ಯವಾದ ಮೇಡಮ್. ಪ್ರಶ್ನೆ ಕೇಳುದ? ಕೇಳಿ ಮೇಡಮ್. ಚಾಲುಕ್ಯರ ವಾಸ್ತುಶಿಲ್ಪವನ್ನ ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೆದಿದ್ದಾರೆ ಒಬ್ರು ಇತಿಹಾಸಕಾರರು. ಅವ್ರು ಯಾರು ಅಂತ ಗೊತ್ತಾ? ಬಿಲ್ ರೈಸ್ ಅಲ್ಲ, ಬ್ರಿಟಿಷ್ ಅವರವರು, ಬ್ರಿಟಿಷ್ ಕಲಾವಿದರು, ಇತಿಹಾಸಕಾರರು ಮತ್ತೆ ವಾಸ್ತುಶಾಸ್ತ್ರಜ್ಞರು. ಬಿಎಲ್ ರೈಸ್ ಅಂತ ಮೇಡಮ್? ಬಿಎಲ್ ರೈಸ್ ಅಲ್ಲ. ಇಲ್ಲ ಮೇಡಮ್, ಗೊತ್ತಿದೆ ಅಂದ್ರೆ ಗೊತ್ತಿದೆ, ನೆನಪಿಗೆ ಬರ್ತಾ ಇಲ್ಲ. ಹೋಟೆಲ್ ಇದೆ, ಬಾಯಿಗೆ ಬರ್ತಾ ಇಲ್ಲ. ಸರಿನಾ? ಕರೆ ಮಾಡಿದಕ್ಕೆ ಧನ್ಯವಾದಗಳು. ನೋಡೋಣ ಮುಂದಿನ ಕೇಳಿದ್ರೆ ಏನಾರ ಹೇಳ್ತಾರ ಅಂತ. ಧನ್ಯವಾದ ಮೇಡಮ್. ಕರೆ ಬಂತು, ಯಾರ್ದು ಅಂತ ನೋಡೋಣ. ಹಲೋ. ಹಲೋ, ಯಾರು, ಯಾರಿದು ಮಾತಾಡ್ತಿರೋದು? ನಾನು ಚಿಕ್ಕೋಸೂರಿಂದ ಕೃತಿಕಾ. ಕೃತಿಕಾ, ಯಾವ ಕ್ಲಾಸ್ ಓದ್ತಿರೋದು ಕೃತಿಕಾ? ಸಿಕ್ಸ್ತ್. ಕೃತಿಕಂಗೆ ನನ್ನ ಪ್ರಶ್ನೆ ತುಂಬಾ ಕಷ್ಟ ಆಗಬಹುದಾ ಅಂತ. ರೇಡಿಯೋ ಸೆಟ್ ಇಂದ ದೂರ ನಿಲ್ತೀಯಾ? ನಿನಗೆ ಯಾವ ಪ್ರಶ್ನೆ ಕೇಳಲಿ ನಾನು? ಬೇಲೂರಲ್ಲಿ ಯಾವ ದೇವಸ್ಥಾನ ಇದೆ ಗೊತ್ತಿದ್ಯಾ ನಿಂಗೆ? ಇನ್ನೊಂದ್ಸರಿ ಹೇಳ್ತೀರಾ? ಬೇಲೂರಿನಲ್ಲಿ ಇರುವಂತಹ ದೇವಾಲಯ ಯಾವುದು? ಯಾವ ದೇವರ ದೇವಾಲಯ ಇದೆ ಬೇಲೂರಲ್ಲಿ? ಚನ್ನಕೇಶ್ವರ. ಚನ್ನಕೇಶವ ದೇವಾಲಯ ಇದೆ. ಹಳೇಬೀಡಲ್ಲಿರೋ ದೇವಾಲಯ ಗೊತ್ತಾ ಯಾವ ದೇವ್ರದ್ದು ಅಂತ? ಬೇಲೂರು ಹಳೆಬೀಡು. ಬೇಲೂರು ಆಯ್ತಲ್ಲ, ಹಳೆಬೀಡಲ್ಲಿ ಇರೋದು ಹೇಳ್ಬೋದಾ? ಹಳೆಬೀಡಲ್ಲಿ ಯಾವ ದೇವರ ದೇವಾಲಯ ಇರೋದು ಹೇಳ್ಬೋದಾ? ಕೇದಾರೇಶ್ವರ ಮತ್ತೆ ಹೊಯ್ಸಳೇಶ್ವರ ದೇವಾಲಯ ಇದೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು ಕಣಪ್ಪ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ಹಲೋ. ಹಾ ನಮಸ್ತೆ, ಹೇಳಿ. ನಮಸ್ತೆ ಮೇಡಮ್, ನಾವು ರೂಪ್ ಕುಮಾರ್ ಪಡುವಳಲಿಂದ. ಮೇಡಮ್ ಪಡುವಳಲಿಂದ ರೂಪಾ ಕುಮಾರ್ ಅವರಿಗೆ ಸ್ವಾಗತ. ಸಮಯ ಮುಗಿತಾ ಇದೆ. ಧನ್ಯವಾದಗಳು ಮೇಡಮ್. ಕೇಳ್ಬಿಡ್ತೀನಿ, ಚಾಲುಕ್ಯರ ವಾಸ್ತುಶಿಲ್ಪವನ್ನ ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೆದವರು ಯಾರು ಅಂತ? ಇವರು ಇತಿಹಾಸಕಾರರು, ಬ್ರಿಟಿಷ್ನವರು. ಕಲ್ಯಾಣಿ ಚಾಲುಕ್ಯರು ಮೇಡಮ್. ನಾನ್ ಕೇಳ್ತಿರೋದು ಚಾಲುಕ್ಯರ ವಾಸ್ತುಶಿಲ್ಪವನ್ನ ಕೇಳಿಸ್ತಿದ್ಯಾ? ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೆದ್ರು ಒಬ್ರು ಬ್ರಿಟಿಷ್ ಇತಿಹಾಸಕಾರರು. ರಾಷ್ಟ್ರಕೂಟರ್ ಇರ್ಬೋದು ಮೇಡಮ್. ಪ್ರಶ್ನೆ ಅರ್ಥ ಮಾಡ್ಕೊತಾ ಇಲ್ಲ ನೀವು. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಪರ್ಸಿ ಬ್ರೌನ್ ಅಂತ, ನಾನೇ ಉತ್ತರನ ಹೇಳ್ಬಿಡ್ತೀನಿ, ಕಷ್ಟ ಆಯ್ತು. ಪರ್ಸಿ ಬ್ರೌನ್ ಅನ್ನುವಂತಹ ಇತಿಹಾಸಕಾರರು ಚಾಲುಕ್ಯರ ವಾಸ್ತುಶಿಲ್ಪ, ಏನ್ ಬಾದಾಮಿಲೆಲ್ಲ ಇದೆಯಲ್ಲ ಗುಹಾಂತರ ದೇವಾಲಯಗಳು, ಇದನ್ನ ಭಾರತೀಯ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಹೇಳಿ ಕರೆದಿದ್ದಾರೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು ರೂಪಾ ಅವರಿಗೆ. ಹೀಗೆ ಕರೆ ಮಾಡಿದ್ದಾರೆ. ನಮಸ್ತೆ. ಕರೆ ಕಡಿತ ಆಗಿದೆ. ಕರೆ ಮಾಡೋಕ್ಕೆ ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. 246289, ಮತ್ತೊಂದು 245258. ಎಸ್ ಡಿ ಕ್ರಮಾಂಕ 0817. ಇನ್ನು 4 ನಿಮಿಷ ಮಾತ್ರ ಬಾಕಿ ಇದೆ. ಕರೆ ಮಾಡಿ ಉತ್ತರವನ್ನು ಹೇಳೋಕ್ಕೆ ಪ್ರಯತ್ನ ಪಡಿ. ಕರೆ ಬಂತು, ನೋಡೋಣ. ನಮಸ್ತೆ. ಹಾ ನಮಸ್ತೆ, ಹೇಳಿ, ಯಾರು ಮಾತಾಡ್ತಿರೋದು? ಭೂಮಿಕಾ. ಭೂಮಿಕಾ ಎಲ್ಲಿಂದ? ಭೂಮಿಕಾ ಎಲ್ಲಿಂದ ಕರೆ ಮಾಡಿದ್ಯಪ್ಪ? ಬೇಲೂರಿಂದ. ಬೇಲೂರೇನಾ ಪಕ್ಕ ಹಳ್ಳಿನಾ? ಪಕ್ಕದಲ್ಲಿ. ಯಾವ ಊರು? ಊರು ಅಲರಡಿ ಅಂತ. ಅರೇಹಳ್ಳಿ ಅಂತ. ಆಯ್ತು, ಪ್ರಶ್ನೆ ಕೇಳ. ದಕ್ಷಿಣ ಭಾರತದ ತಾಜ್ಮಹಲ್ ಅಂತ ಒಂದು ದೇವಸ್ಥಾನ, ಒಂದು ಕಟ್ಟಡ, ದೇವಸ್ಥಾನ ಅಲ್ಲ ಸಾರಿ, ಒಂದು ಕಟ್ಟಡವನ್ನ ಕರೀತಾರೆ ಯಾವುದು ಅಂತ ಗೊತ್ತಾ? ತಾಜ್ಮಹಲ್. ದಕ್ಷಿಣ ಭಾರತದ ತಾಜ್ಮಹಲ್ ಅಂತ ಕರೀತಾರೆ, ಅದು ತಾಜ್ಮಹಲ್ ಅಲ್ಲ, ಗೋಲ್ ಗುಂಬಜ್ ಅಲ್ಲ. ಇದು ಕೂಡ ಬಿಜಾಪುರದಲ್ಲೇ ಇದೆ, ಕ್ಲೂ ಕೊಡ್ತಾ ಇದ್ದೀನಿ. ಇದು ಕೂಡ ಬಿಜಾಪುರದಲ್ಲೇ ಇದೆ. ಇದನ್ನ ದಕ್ಷಿಣ ಭಾರತದ ತಾಜ್ಮಹಲ್ ಅಂತೇಳಿ ಕರೀತಾರೆ. ಗೋಲ್ ಗುಂಬಜ್ ಅಲ್ಲ, ಆದ್ರೆ ಅದು ಬಿಜಾಪುರಲ್ಲೇ ಇರೋದು, ಆದ್ರೆ ಅದು ಗೋಲ್ ಗುಂಬಜ್ ಅಲ್ಲ. ಗೊತ್ತಿಲ್ಲ. ಗೊತ್ತಿಲ್ವಾ, ನೋಡೋಣ ಮುಂದಿನ ಕೇಳುಗರು ಹೇಳ್ತಾರ ಅಂತ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಕರೆ ಕಡಿತ ಆಗಿದೆ. ನಮಸ್ತೆ. ನಮಸ್ತೆ, ಹೇಳಿ, ಯಾರು ಮಾತಾಡ್ತಿರೋದು? ನನ್ನ ಹೆಸರು ಮೋಹನ್ ರಾಜ್ ಅಂತ. ಮೋಹನ್ ರಾಜ್ ಅವರ ಪ್ರಶ್ನೆ ಕೇಳಿಸ್ಕೊಂಡ್ರಾ? ಕೊನೆ ಕಾಲರ್ ಈಗ ರೆಡಿ ಆಗಿ. ಹೌದಾ. ದಕ್ಷಿಣ ಭಾರತದ ತಾಜ್ಮಹಲ್ ಅಂತ ಕರೆಯಲ್ಪಡುವಂತಹ ಕಟ್ಟಡ ಯಾವುದು ಅಂತ? ಬಿಜಾಪುರದಲ್ಲಿ ಇದೆ, ಯಾವುದು ಅಂತ ಹೆಸರು ಮರ್ತೋಯ್ತು. ಹೆಸರು ಮರ್ತೋಯ್ತಾ? ನೆನಪು ಮಾಡ್ಕೊಳ್ಳಿ, ನೆನಪು ಬರಬಹುದಾ ಅಂತ. ಗೋಲ್ ಗುಂಬಜ್ ಅಲ್ಲ, ಬಿಜಾಪುರದಲ್ಲೇ ಇರುವಂತಹ ಇನ್ನೊಂದು ಕಟ್ಟಡ ಇದು. ಎರಡನೇ ಇಬ್ರಾಹಿಂ ಆದಿಲ್ ಶಾ ಅವರು ಕಟ್ಟಿರುವಂತಹ ಕಟ್ಟಡ ಇದು. ಗೊತ್ತಾಗ್ತಾ ಇಲ್ವಾ? ಆ ಉತ್ತರ ಹೇಳ್ಬಿಡ್ಲಾ, ಕಷ್ಟ ಆಗ್ತಿದೆ ಅನ್ಸುತ್ತೆ ಕೇಳಗರಿಗೆ. ಇಬ್ರಾಹಿಂ ರೋಜಾ ಅಂತ ಆ ಕಟ್ಟಡದ ಹೆಸರು ಕೂಡ, ಇಬ್ರಾಹಿಂ ರೋಜಾ. ಕಟ್ಟಿರೋದು ಎರಡನೇ ಇಬ್ರಾಹಿಂ ಆದಿಲ್ ಶಾ ಅವರು ಕಟ್ಟಿರುವಂತದ್ದು. ಇಬ್ರಾಹಿಂ ರೋಜಾ ಅಂತ ಕಟ್ಟಡದ ಹೆಸರು, ಅದು ಬಿಜಾಪುರಲ್ಲಿದೆ. ಸಾಧ್ಯವಾದ್ರೆ ನೋಡಿ. ನೋಡಿದೀರಾ ಬಿಜಾಪುರ? ಕರೆ ಮಾಡೋದಕ್ಕೆ ಧನ್ಯವಾದಗಳು ಮೋಹನ್ ರಾಜ್ ಅವ್ರಿಗೆ. ಹೀಗೆ ಕರೆ ಮಾಡ್ತಾ ಇರಿ, ಮುಂದಿನ ಕರೆನ ನೋಡೋಣ. ನಮಸ್ತೆ, ಕೊನೆಯ ಕಾಲ. ಹಾ ಹೇಳಿ, ಯಾರು ಮಾತಾಡ್ತಿರೋದು? ಮೇಡಮ್ ನಾನು ಸಿಟಿ ಚಂದ್ರಶೇಖರ್, ಅತ್ತಿ ಜೋಡನಹಳ್ಳಿ, ಹೊಳೆಸ್ಪುರ ತಾಲೂಕು. ಹೆಸರೇನಂದ್ರಿ? ಚಂದ್ರಶೇಖರ್. ಚಂದ್ರಶೇಖರ್ ಅವರಿಗೆ ಕೊನೆ ಪ್ರಶ್ನೆ, ಸಮಯ ಆಗ್ತಾ ಇದೆ. ಬಿಜಾಪುರದ ಗೋಲ್ ಗುಂಬಸ್ ಗೊತ್ತಿದೆ ಅಲ್ಲ, ಗೋಲ್ ಗುಂಬಸ್, ಗೋಳ ಗುಮ್ಮಟ. ಹೌದೌದು. ಇದನ್ನ ಕಟ್ಟಿದವರು ಯಾರು ಅಂತ? ಕಟ್ಟಿಸಿದವರು ಸುಲ್ತಾನ್. ಹಾ, ಬಹುಮನೀಶ್ ಸುಲ್ತಾನರು ಕಟ್ಟಿಸಿದ್ದು. ಅವ್ರ ಹೆಸರು ಹೇಳ್ಬೋದಾ? ಬಹುಮನಿ ಸುಲ್ತಾನ್ರು, ಅದರಲ್ಲಿ ಒಬ್ಬ ರಾಜನ ಹೆಸರು ಹೇಳ್ಬೇಕಲ್ಲ, ಸುಲ್ತಾನನ ಹೆಸರು ಆಪ್ಷನ್ ಹೇಳಿದ್ರೆ ಆದಿಲ್ ಶಾ ಇರ್ಬೋದು. ಆದಿಲ್ ಶಾ ಕರೆಕ್ಟ್ ಆಗಿ ಹೇಳ್ತಿದ್ದೀರಾ, ಮಹಮ್ಮದ್ ಆದಿಲ್ ಶಾ ಅವರು ಕಟ್ಟಿರೋದು. ಕ್ರಿಸ್ತ ಶಕ 1656 ಮಹಮ್ಮದ್ ಆದಿಲ್ ಶಾ ಅವರು ಈ ಕಟ್ಟಡವನ್ನು, ಗೋಲ್ ಗುಂಬಸ್ ಅನ್ನ ಕಟ್ತಾರೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಸಮಯ ಆಯ್ತು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ. ಯಾರೆಲ್ಲ ಕೇಳುಗರು ಕರೆ ಮಾಡಿದೀರಾ? ನೀವೇ ಕೊನೆ ಕಾಲರ್, ಕರೆ ಮಾಡಿದಕ್ಕೆ ಧನ್ಯವಾದಗಳು. ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಕರೆ ಮಾಡಿದಂತಹ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ, ಕರೆ ಮಾಡಲು ಪ್ರಯತ್ನಿಸಿದಂತಹ ಎಲ್ಲ ಕೇಳುಗರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈ ಕಾರ್ಯಕ್ರಮ ನಿಮ್ಮವರೆಗೆ ಮೂಡಿಬರಲು ತಾಂತ್ರಿಕ ಸಹಾಯವನ್ನು ನೀಡಿದವರು ಎಲ್ ಸ್ಟಾಲಿನ್ ಹಾಗೂ ಪಿಎಂ ರಾಜು ಅವರು. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ, ಇದು ಹಾಸನ ಆಕಾಶವಾಣಿ. ಈಗ ಕೇಳಿ ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಮೂಡಿ ಬರಲಿರುವ ಕಾರ್ಯಕ್ರಮಗಳು. ಇನ್ನು ಮುಂದೆ 6:10 ಕ್ವಾಮಿ ಏಕ್ತಾ ಸಪ್ತಾಹದ ಅಂಗವಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ದಿನ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಲ್ಯಾಣ ಅಧಿಕಾರಿಗಳಾದ ಬೆಳಗಾವಿಯ ಅಬ್ದುಲ್ ರಶೀದ್ ಮಿರ್ಜಣ್ಣವರ್ ಮತ್ತು ಧಾರವಾಡದ ಗೋಪಾಲ್ ಲಮಾಣಿಯವರು ಭಾಗವಹಿಸುತ್ತಾರೆ. ಇದು ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. 6:20 ಗೀತೆ ಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:51 8:30 ಹಾಗೂ 9:15 ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. 7:00 ಬೆಂಗಳೂರು ಕೇಂದ್ರದಿಂದ ಏರ್ ನೆಕ್ಸ್ಟ್ ಪ್ರೋಗ್ರಾಂ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು, ಭವಿಷ್ಯದ ಭಾರತ ನಿಮ್ಮ ಕನಸು, ಈ ಕುರಿತು ಕಾರ್ಯಕ್ರಮ. ಶಿವಮೊಗ್ಗದ ಕಮಲಾ ನೆಹರು ಸ್ಮಾರಕ ರಾಷ್ಟೀಯ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರಿಂದ. ಇದು ಭದ್ರಾವತಿ ಕೇಂದ್ರದ ಕೊಡುಗೆ. 7:45 ಏರ್ ನೆಕ್ಸ್ಟ್ ಪ್ರೋಗ್ರಾಂ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಮುಂದುವರೆಯುತ್ತದೆ. 8:00 ಬೆಂಗಳೂರು ಕೇಂದ್ರದಿಂದ ಕಥೆ ಭರತನ ಭ್ರಾತೃಪ್ರೇಮ, ನಂತರ ಮಕ್ಕಳ ಗೀತೆಗಳನ್ನು ಕೇಳಬಹುದು. 9:30 ದೆಹಲಿ ಕೇಂದ್ರದಿಂದ ರವಿವಾರದ ಸಂಗೀತ ಸಭೆ, ಇದರಲ್ಲಿ ಪಂಡಿತ್ ವಿಜಿ ಜೋಗ್ ಅವರ ವಯೋಲಿನ್ ವಾದನವನ್ನು ಕೇಳಬಹುದು. ಇನ್ನು ನಾಳೆ ಬೆಳಗ್ಗೆ 6:10 ಬೆಂಗಳೂರು ಕೇಂದ್ರದಿಂದ ಚಿಂತನ ಡಾಕ್ಟರ್ ಬಿಎ ಅಣ್ಣಾ ದಾನೇಶ್ ಅವರಿಂದ. 6:15 ಸ್ತುತಿ ಮಲ್ಲಿಕ. 6:45